ಕನಿಷ್ಠ ಪಕ್ಷ ಮೂರು ಗೊನೆ ಆದರೂ ಆಗಬೇಕು. ಅಡಿಕೆಯ ಸೈಜುಗಳು ಸಾಮಾನ್ಯ ಒಂದೇ ರೀತಿ ಇರಬೇಕು. ಮತ್ತು ರೋಗ ಬಾಧೆಗೆ ಈಡಾಗುವ ಮರದ್ದು ಆಯ್ಕೆ ಮಾಡಬಾರದು. ಕೆಲವು ಮರಗಳಿಗೆ ಇಮ್ಯುನಿಟಿ ಜಾಸ್ತಿ ಇರ್ತದೆ, ಅದಕ್ಕೆ ಸಾಧಾರಣ ರೋಗ ಬರೋದು ಕಡಿಮೆ. ಅಂಥ ಮರಗಳನ್ನು ಆಯ್ಕೆ ಮಾಡಬೇಕು. ಮತ್ತು ಅದರಲ್ಲಿ ಮುಖ್ಯವಾಗಿ ಮತ್ತೆ ನಾವು ಗಮನಿಸಬೇಕಂತ ಹೇಳಿದ್ರೆ, ಅಡಿಕೆ ಹಾಳೆ ತೆಳ್ಳಾಗಿರಬೇಕು, ಹಿಂಗಾರ ದೊಡ್ಡದಿರಬೇಕು. ಹಾಳೆ ಎಂದು ಬಿದ್ದು ಹೆಚ್ಚಂದರೆ ಮೂರು ದಿವಸದ ಒಳಗೆ ಹಿಂಗಾರದ ಹಾಳೆ ಕೂಡ ಬೀಳಬೇಕು. ಹಾಳೆ ಬಿದ್ದ ದಿವಸವೇ ಬಿದ್ದರೆ ಬಹಳ ಶ್ರೇಷ್ಠ, ಎರಡನೇ ದಿವಸ ಆದರೂ ಅದಕ್ಕೆ ದೊಡ್ಡ ಸಾಧಾರಣ, ಮೂರನೇ ದಿವಸ ಆದರೂ ಬೀಳಬೇಕು. ಮೂರನೇ ದಿವಸವು ಹಿಂಗಾರದ ಹಾಳೆ ಬೀಳಿಲ್ಲ ಅಂದರೆ ಆ ಮರದ ಆಯ್ಕೆ ಮಾಡಬಾರ್ದು. ಏನು ಕಾರಣ? ಅದು ಮೂರು ದಿವಸದಿಂದ ಹೆಚ್ಚು ಹಾಗೆ ಇದ್ದರೆ ಅದರ ಒಳಗಿರುವಂಥ ಹಿಂಗಾರ ಬೆಂದು ಹೋಗೋದು ಜಾಸ್ತಿ, ನಳ್ಳಿಗೆ ಬಾಧಕ ಆಗೋದು ಜಾಸ್ತಿ, ಅದರಲ್ಲಿ ಅಡಿಕೆ ನೋಡೋದು ಕಡಿಮೆ. ಅದು ಬೇಗ ಬಿದ್ದಷ್ಟು ಅದಕ್ಕೆ ಗಾಳಿ ಸಂಚಾರ ಆಗ್ತದೆ, ಹಾಗಾಗಿ ಅದರ ನಳ್ಳಿ ಉದುರುವ ಅಂಶ ಕಡಿಮೆ. ಮತ್ತು ಒಂದು ಆರು ಅಥವಾ ಏಳು ದಿವಸದಲ್ಲಿ ಅದು ಪಾಲಿನೇಷನ್ಗೆ ರೆಡಿ ಆಗ್ತಾ ಇದೆ. ಅಷ್ಟಾಗುವಾಗ ಅದು ಸರಿಯಾಗಿ ಅರಳಿ ಎಲ್ಲ ಇದ್ದರೆ ಸರಿಯಾದ ಅಡಿಕೆ ಫಸಲು ಬರಲಿಕ್ಕೆ ಒಳ್ಳೆಯ ಅನುಕೂಲ ಆಗ್ತದೆ. ಮತ್ತು ಇದು ಸೋಗೆ ದೊಡ್ಡದಾಗಿರಬೇಕು, ಹಾಳೆ ದೊಡ್ಡದಾಗಿರಬೇಕು. ಮತ್ತು ಹಾಳೆ ಸಾಮಾನ್ಯವಾಗಿ ಕೊಬೆ ಕನಿಷ್ಠ ಪಕ್ಷ ಅಂದರೆ ಮೂರು ಮೀಟರ್ ಆಗಿರುತ್ತವೆ. ಉದ್ದ ಕಡಿಮೆ ಇದ್ದರೆ ಅದರಲ್ಲಿ ಅಡಿಕೆ ಗೊನೆ ಆಗುವುದು ಚಿಕ್ಕದು. ಅಡಿಕೆ ಮರದ ಕೊಬೆ ಅಂದರೆ ಹಿಂಗಾರ ಇರುವಂಥ ಭಾಗ ಕನಿಷ್ಠ ಮೂರು ಫೀಟ್ ಆದರೂ ಬೇಕು. ಕೆಲವು ಮೂರುವರೆ ನಾಲ್ಕು ಫೀಟ್ವರೆಗೂ ಇರ್ತದೆ, ಕೆಲವು ಎರಡೇ ಫೀಟ್ ಇರುವಂಥದ್ದು ಉಂಟು. ಆ ಮೂರು ಫೀಟಿಂದ ಕಡಿಮೆ ಇದ್ದನ್ನು ತೆಕ್ಕೊಳ್ಬಾರ್ದು. ಆಯ್ಕೆ ಮಾಡುವಾಗ ಅದರಲ್ಲಿ ಒಂದು ಅಥವಾ ಎರಡು ಹಿಂಗಾರ ಬಿಟ್ಟಿರಬೇಕು. ಈಗಾಗಲೇ ಒಂದು ಅಥವಾ ಎರಡು ಗೊನೆ ಅಡಿಕೆ ಕುಯ್ದೇ ಇರಬೇಕು, ಒಂದು ಅಥವಾ ಎರಡು ಗೊನೆ ಅದರಲ್ಲಿ ಅಡಿಕೆ ಇರಬೇಕು. ಅಂಥ ಮರದ ನೋಡಿ ಆಯ್ಕೆ ಮಾಡಿ. ನಡು ಕೊಯ್ಲಿನ ಅಡಿಕೆಯನ್ನೇ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳ್ತೀವಲ್ಲ, ಯಾಕೆ ನಡು ಕೊಯ್ಲಿನ ಅಡಿಕೆಯನ್ನು ಆಯ್ಕೆ ಮಾಡಲಿಕ್ಕೆಂದರೆ ಆಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಆ ಮರದಲ್ಲಿ ಇನ್ನೂ ಅಡಿಕೆ ಉಂಟಾ ಅಥವಾ ಇದಕ್ಕಿಂತ ಮೊದಲು ಕೊಯ್ದಿದೋ ಹಿಂಗಾರ ಬಿಟ್ಟಿದೋ, ಇದು ನಮಗೆ ಸರಿಯಾಗಿ ಗೊತ್ತಾಗ್ತದೆ. ಎಲ್ಲ ಸ್ಟೇಜಿಂದ ಕೂಡ ಗೊತ್ತಾಗ್ತದೆ, ಗೊತ್ತಾಗುತ್ತೆ ಎಲ್ಲ ಸ್ಟೇಜ್ ಕೂಡ ಅದರಲ್ಲಿ ಗೊತ್ತಾಗ್ತದೆ. ಆಮೇಲೆ ಈಗ ಅಡಿಕೆಯ ಗುಣಲಕ್ಷಣಗಳು ಹೇಗಿರಬೇಕು, ಅಡಿಕೆಯನ್ನು ಕಟ್ ಮಾಡಿ ಅಥವಾ ಕತ್ತರಿಸಿ ನೋಡಬೇಕಾಗ್ತದೋ ಅಥವಾ ಹಾಗೆ ಇದು ಚೆನ್ನಾಗಿದೆ ಅಂತ ಹೇಳಿ ಸೆಲೆಕ್ಟ್ ಮಾಡುವಂಥದ್ದು? ಹಾಗೆ ಕಣ್ಣಿಂದ ಹೊರಗಿನಿಂದ ನೋಡಿದರೆ ಆಗಲಿಕ್ಕೇ ಇಲ್ಲ, ಅದು ಶೇಕಡ 50% ಕೂಡ ಫೇಲ್ ಆಗ್ಬೋದು. ಅಡಿಕೆ ಮರದ ಗೊನೆಯಿಂದ ಅಡಿಕೆಯನ್ನು ತೆಗೆದು ಒಂದು ಅಥವಾ ಎರಡು ಅಡಿಕೆಯನ್ನು ಕಟ್ ಮಾಡಿ ನೋಡಬೇಕು. ಹೊರಗಿನ ಗಾತ್ರಕ್ಕೆ ಅನುಸರಿಸಿ ಒಳಗೆ ಗಾತ್ರ ಇದೆಯೋ ನೋಡಬೇಕು. ಅರ ತೊಟ್ಟಿನ ಭಾಗದಿಂದ ಖಾಲಿ ಇರುವಂಥ ಅಡಿಕೆ ಇಲ್ಲದಂಥ ಜಾಗ ಜಾಸ್ತಿ ಇರುವ ಅಡಿಕೆಯನ್ನು ತೆಗಿಬಾರ್ದು, ಅದರಲ್ಲಿ ತೂಕ ಬರೋದಿಲ್ಲ ಅಡಿಕೆ. ಮತ್ತು ಸಿಪ್ಪೆ ತೆಳ್ಳಾಗಿರಬೇಕು ಅಂತ ಅಡಿಕೆಯನ್ನು ತೆಗೊಳ್ಬೇಕು. ಈಗ ಒಂದು ಗೊನೆಯಲ್ಲಿ 70, 100, 120 ಅಡಿಕೆ ಇರಬಹುದು, ಎಲ್ಲವನ್ನು ಕೂಡ ಬಿತ್ತನೆಗಾಗಿ ಆಯ್ಕೆ ಮಾಡ್ಕೊಳ್ಬೋದು ಅಥವಾ ಅದರಲ್ಲಿಯೂ ಕೂಡ ಏನಾದರೂ ಸೆಲೆಕ್ಷನ್ ಬೇಕಾ? ಹಾಂ, ಒಂದು ಗೊನೆಯಲ್ಲಿರುವ ಅಡಿಕೆಗಳಲ್ಲಿ ಉತ್ತಮವಾದ ಒಳ್ಳೆ ಸೈಜಿನ ಅಡಿಕೆಗಳನ್ನು ತಗೊಳ್ಬೇಕು. ಕೆಲವರು ಈಗ ತುದಿಯ ಅಡಿಕೆಯೇ ಆಗಬೇಕು ಅಂತ ಹೇಳ್ತಾರೆ, ಆದರೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಬಿಸಿಲು ಜಾಸ್ತಿ ಇರುವ ಪ್ರದೇಶದ ಅಡಿಕೆ ಮರದಲ್ಲಿ ಅಡಿಕೆ ಗೊನೆಗೆ ನೇರವಾಗಿ ಸೂರ್ಯನ ಶಾಖ ಬೀಳ್ತದೆ. ಅಂಥಲ್ಲಿ ತುದಿಯ ಅಡಿಕೆಗಳು ಸೂರ್ಯನ ಶಾಖಕ್ಕೆ ಅದು ತಡ್ಕೊಳ್ಳಿಕ್ಕೆ ಕೂಡದೆ ಕರೆಕ್ಟ್ ಹಾಗೆ ಇರ್ತದೆ, ಗಾತ್ರವೂ ಚಿಕ್ಕದಿರ್ತದೆ. ಅದನ್ನು ಕೂಡ ನೋಡಿಕೊಂಡು ಅಡಿಕೆ ಒಳ್ಳೆ ಗಾತ್ರದ ಅಡಿಕೆಯನ್ನು ಗೊನೆಯಿಂದ ಆಯ್ಕೆ ಮಾಡಬೇಕು, ಒಳ್ಳೆ ಅಡಿಕೆ ಆಗಬೇಕು. ಹೀಗೆ ಆಯ್ಕೆ ಮಾಡಿಕೊಂಡಿರುವ ಬಿತ್ತನೆ ಬೀಜವನ್ನು ನೇರವಾಗಿ ನರ್ಸರಿಯಲ್ಲಿ ಹಾಕ್ಬೋದು ಅಥವಾ ಅಥವಾ ಅದಕ್ಕೆ ಏನಾದರೂ ಉಪಚಾರ ಏನಾದರೂ ಬೇಕಾ? ಅದು ಎಷ್ಟು ಜಾಗೃತಿಯಲ್ಲಿ ಅಡಿಕೆಯನ್ನು ನಾವು ಗೊನೆಯಿಂದ ಆಯ್ಕೆ ಮಾಡಿದರೂ ಕೂಡ ಒಂದೇ ಗೊನೆಯಲ್ಲಿ ಕೆಲವು ಅಡಿಕೆಗಳು ಚಿಕ್ಕದಿರ್ತದೆ, ನಮಗೆ ಒಡೆದು ನೋಡಿ ಗೊತ್ತಾಗುವುದು ಅಷ್ಟೇ, ಅದು ನಾವು ಇದು ಬೀಜಕ್ಕೆ ತೆಗೆದಾಗ ಗೊತ್ತಾಗುವುದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನನ್ನ ಅನುಭವ ಪ್ರಕಾರ ಒಂದು ವಾರದಷ್ಟು ಸಮಯ ಬೀಜದ ಅಡಿಕೆಯನ್ನು ಕೊಳೆಯಿಸಬೇಕು. ಕೊಳೆಯಿಸಿದಾಗ ಅದರ ಕೊಳೆಯಿಸೋದಂದರೆ ನೀರಿಗೆ ಹಾಕಬೇಕು? ನೀರಿಗೆ ಹಾಕ್ಬೋದು, 4-5 ದಿವಸ ನೀರಿಗೆ ಹಾಕ್ಬೋದು. ಅದು ಸಿಪ್ಪೆ ಕೊಳೆತಾಗ ನಾವು ಕೈಯಲ್ಲಿ ಮುಷ್ಟಿಯಲ್ಲಿ ಹಿಡಿದಾಗ ಸರಿಯಾದ ಅಡಿಕೆ ಕೈಯಲ್ಲಿ ಮುಷ್ಟಿಯಲ್ಲಿ ಗಟ್ಟಿಯಾಗಿ ಸಿಗ್ತದೆ ದೊಡ್ಡದಾಗಿ. ಒಳಗೆ ಚಿಕ್ಕದಿರುವ ಅಡಿಕೆ ನಮ್ಮ ಮುಷ್ಟಿಗೆ ಚಿಕ್ಕದೇ ಬರ್ತದೆ, ಅದನ್ನು ಕೂಡಲೇ ಬಿಟ್ಟು ಬಿಡಬೇಕು. ಅದನ್ನು ನಾವು ತೊಟ್ಟೆಗೆ ಹಾಕಬಾರ್ದು, ಅದನ್ನು ನಾವು ಗಿಡ ಮಾಡಲಿಕ್ಕೆ ಉಪಯೋಗಿಸಲೇಬಾರ್ದು. ಹಾಗಾದರೆ ನಮ್ಮಲ್ಲಿ ಸಾಧಾರಣವಾಗಿ ಒಂದೇ ರೀತಿಯ ಸೈಜಿನ ಅಡಿಕೆ ನಾವು ನೆಟ್ಟ ಗಿಡಗಳಲ್ಲಿ ಬರಬಹುದು. ಒಂದು ಸಾರಿ ನರ್ಸರಿ ತೊಟ್ಟೆಗೆ ಆಗ್ಬೋದು ಅಥವಾ ಬೆಡ್ಡಿಗೆ ಹಾಕಿದ ನಂತರ ಗಿಡಗಳ ಆಯ್ಕೆ ಹೇಗಿರಬೇಕು ಅಂತ? ಅದು ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಅಡಿಕೆ ಗಿಡ ಸಾಮಾನ್ಯವಾಗಿ 3 ಅಥವಾ 4 ಎಲೆ ಬಾರದೆ ಗಿಡವನ್ನು ನೆಡಬಾರ್ದು. ಎರಡೇ ಎಲೆ ಬಂದಾಗ ನೆಡಬಾರ್ದು. ಯಾಕೆ ನೆಡಬಾರ್ದು ಅಂತ ಹೇಳಿದರೆ, ಎರಡು ಅಥವಾ ಮೂರು ಅಥವಾ ನಾಲ್ಕು ಎಲೆಯ ಒಳಗೆ ಅದು ಗರಿಗಳನ್ನು ಬಿಡಬೇಕು. ಎರಡನೇದಲ್ಲೇ ಬಿಟ್ಟರೆ ಒಳ್ಳೆಯದು, ಅಥವಾ ಮೂರನೇದಾಗ ಹೋಗಾದರೂ ಗರಿ ಬಿಡಬೇಕು. ಗರಿ ಬಿಟ್ಟಂತಹ ಗಿಡಗಳನ್ನು ನಾವು ಆಯ್ಕೆ ಮಾಡಿದರೆ ಆ ಮರಗಳು ಫಸಲು ಕೊಡೋದು ಜಾಸ್ತಿ, ಅದರ ಹೊಗೆಯು ಚೆನ್ನಾಗಿರ್ತದೆ, ಹಾಳೆಯು ತೆಳ್ಳಗಿರ್ತದೆ, ಅದು ಮತ್ತೆ ಉತ್ತಮ ಫಸಲು ಕೊಡುವ ಮರ ಆಗಿರ್ತದೆ. ಇಲ್ಲಾಂತೇಳಿದರೆ ಮೂರು ಅಥವಾ ನಾಲ್ಕು ಸೋಗೆ ಬಿಟ್ಟಾಗ ಅದು ಗರಿ ಬಿಡಲಿಲ್ಲ ಅಂತ ಹೇಳಿದರೆ ಆ ಮರಗಳಲ್ಲಿ ಅಡಿಕೆ ಫಸಲು ಕಡಿಮೆ. ಅಂದರೆ ಹಿಂಗಾರವು ಚಿಕ್ಕದಿರ್ತದೆ, ಹಾಳೆಯು ದಪ್ಪ ಇರ್ತದೆ, ಮರ ಮಾತ್ರ ತೋರವಾಗಿ ದಟ್ಟಪುಷ್ಟವಾಗಿ ಬೆಳೆಯುತ್ತದೆ. ಹಾಗಾಗಿ ಆ ಹಂತದಲ್ಲಿ ಕೂಡ ನಾವು ಗಿಡಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಒಂದು 5% ಎಲ್ಲ ಗಿಡವನ್ನು ನಾವು ರಿಜೆಕ್ಟ್ ಮಾಡಬೇಕಾಗ್ತದೆ. ಹಾಗೆ ನಾವು ಟೋಟಲ್ ಅಡಿಕೆ ಕೊಯ್ದಲ್ಲಿಂದ ನಾವು ನಾಟಿ ಮಾಡುವಲ್ಲಿವರೆಗೆ 15-20% ಅಡಿಕೆ ಕಡಿಮೆ ಆಗ್ತದೆ, ಗಿಡ ಕಡಿಮೆ ಆಗ್ತದೆ. ಕೊಯ್ದ ಅಡಿಕೆಯಿಂದ ಸಸಿ ನೆಡುವಲ್ಲಿವರೆಗೆ ಆಗುವಾಗ 15-20% ಕಡಿಮೆ ಆಗುವ. ನೀರಾವರಿ ವ್ಯವಸ್ಥೆ ಇಟ್ಟುಕೊಂಡಂಥ ಸಾಮಾನ್ಯವಾಗಿ ನೀರಾವರಿ ವ್ಯವಸ್ಥೆ ಇರ್ತದೆ, ಇರುವಂಥವರು ವರ್ಷ ಪೂರ್ತಿ ಯಾವಾಗ ಬೇಕಿದ್ರೂ ನೆಡ್ಬೋದು ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಆದರೆ ನಿರ್ದಿಷ್ಟವಾಗಿ ಇಂತಹ ಸಮಯದಲ್ಲೇ ಗಿಡವನ್ನು ನಾಟಿ ಮಾಡಿದರೆ ಒಳ್ಳೆಯದು, ಈಗ ಸಂಪ್ರದಾಯಸ್ಥರು ಅಥವಾ ಪಾರಂಪರಿಕವಾಗಿ ಯೋಚನೆ ಮಾಡುವಂಥವ್ರು ಹೇಳುವಂತಹದ್ದು ಕುಂಭ ಮಾಸದಲ್ಲಿ ನಡೆಯುತ್ತೆ ಗಿಡವನ್ನು ಹೇಳ್ತಾರೆ, ಇದು ಎಷ್ಟರ ಮಟ್ಟಿಗೆ ನಿಜ? ಅದು 100% ಸರಿ. ನೀರಾವರಿ ಸರಿಯಾಗಿತ್ತು, ಸ್ವಲ್ಪ ನೆರಳು ಒದಗಿಸಲಿಕ್ಕೆ ಕೊಡ್ತದೆ ಅಂತಾದರೆ ಕುಂಭ ಮಾಸದಲ್ಲಿ ನಟ್ಟರೆ ಭಾರಿ ಒಳ್ಳೆ. ಮತ್ತು ಜೂನಲ್ಲಿಯೂ ಮಳೆ ಸ್ವಲ್ಪ ಎತ್ತರ ಪ್ರದೇಶದಲ್ಲಿ ನೆಡ್ಬೋದು, ಜುಲೈ ಆಗಸ್ಟು ಅಲ್ಲಿ ನೆಡಬಾರ್ದು. ಮಳೆ ಜಾಸ್ತಿ ಇರುವಾಗ ಅಡಿಕೆ ಗಿಡ ನೆಡಲೇಬಾರ್ದು, ಎರಡು ಕಾರಣ ಉಂಟು. ಒಂದು ಆ ಸಮಯದಲ್ಲಿ ಅದು ತಿರಿ ತೆಗೆಯುವುದು ನಿಧಾನ, ಮತ್ತು ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಇರ್ತದೆ, ಬೇರೆ ಸ್ವಲ್ಪ ಹೆಚ್ಚು ಗಟ್ಟಿಯಾಗ್ತದೆ. ಹಾಗಾಗಿ ಒಂದು 2 ತಿಂಗಳು ಬಿಟ್ಟು ಬಾಕಿ ಯಾವ ಸಮಯದಲ್ಲಿ ನೋಡ್ಬೋದು. ವೆಂಕಟೇಶ್ವರ ಶರ್ಮ ಅವರು, ಈಗ ಇನ್ನೊಂದು ವಿಚಾರ ಮಲ್ಚಿಂಗ್ ಮಾಡುವಂಥದ್ದು, ಅಡಿಕೆ ಮರಗಳಿಗೆ ಈ ಒಂದು ಶೇಡ್ ನೆಟ್ಟಿನ ರೀತಿಯಲ್ಲಿ ಒಂದು ಮಲ್ಚಿಂಗ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡ್ಕೊಂಡಿದ್ದೀರಿ, ಇದರ ಒಂದು ಸಾಧಕ ಬಾಧಕಗಳು ಏನು, ಅನುಕೂಲತೆಗಳಿವೆ, ಎಷ್ಟು ಖರ್ಚು ಬರ್ತದೆ, ಹೇಗೆ ಇದರ ನಿರ್ವಹಣೆ ಎಲ್ಲ? ಅದು ಮುಖ್ಯವಾಗಿ 4 ಉಪಕಾರ ಅದರಲ್ಲಿ ಇರ್ಬೋದು ಅಂತ ನಾನು ಕಂಡುಕೊಂಡಿದ್ದೆ. ಒಂದನೇದಾಗಿ ಬುಡದಲ್ಲಿ ಕಳೆ ಬರುವುದು ಕಡಿಮೆ ಆಗ್ತದೆ. ಸ್ವಲ್ಪ ನೆಟ್ಟಿನ ಬಗ್ಗೆ ಹೇಳಿ, ಅದು ಏನದು, ಹೇಗಿರ್ತದೆ? ಆ ನೆಟ್ಟು ವೀಡ್ ಮ್ಯಾಟ್ ಅಂತೇಳಿ ಸಿಗ್ತದೆ, ಅದು ಅದರಲ್ಲಿ ಬೇರೆ ಬೇರೆ ದಪ್ಪದ್ದು ಸಿಗ್ತದೆ, ಕ್ವಾಲಿಟಿ ಸಿಗ್ತದೆ. ಅದರಲ್ಲಿ ಹೆಚ್ಚು ದಪ್ಪದನ್ನು ಹಾಕಿದರೆ ಒಳಗೆ ನೀರು ಹೋಗಲಿಕ್ಕೆ ಕಷ್ಟ ಆಗ್ತದೆ. ಮತ್ತು ಸಾಧಾರಣ 100 GSM ಹಾಕಿದರೆ, 90 ಅಥವಾ 100 GSM ಹಾಕಿದರೆ ಅದರಲ್ಲಿ ಮೇಲೆ ನಾವು ಡ್ರಿಪ್ನಲ್ಲಿ ಅಥವಾ ಸ್ಪ್ರಿಂಕ್ಲರಲ್ಲಿ ಹಾಕಿದ ನೀರು ಒಳಗೆ ಸರಿಯಾಗಿ ಇಳಿತದೆ. ಈ ಒಂದು ಅಡಿಕೆ ಮರದ ಬುಡಕ್ಕೆ ಹಾಕಬೇಕಿದ್ರೆ ಎಷ್ಟು ಸ್ಕ್ವೇರ್ ಫೀಟ್ ಬೇಕಾಗ್ತದೆ? ಸಾಮಾನ್ಯವಾಗಿ 5x5 ಒಂದು 25 square feet ಬೇಕು. ಅದು ಕಾಳುಮೆಣಸಿನ ಬಳ್ಳಿ ಜಾಸ್ತಿ, ದೊಡ್ಡ ಕಾಳುಮೆಣಸಿನ ಬಳ್ಳಿ ಇರುವಂಥ ಮರದಲ್ಲಿ ಆದರೆ 1 ಜಾಸ್ತಿಯದ್ದು ಹಾಕಿದ್ರೆ ಒಳ್ಳೆಯದು. ಯಾಕಂದರೆ ಕಾಳುಮೆಣಸು ಬಿದ್ದದ್ದು ಅದರಲ್ಲಿ ಸಿಗ್ತದೆ. ನಮಗೆ ಏನು ಉಪಯೋಗ ಅಂದರೆ, ತೋಟದಲ್ಲಿರುವಂಥ ಅಡಿಕೆ ಮರದಲ್ಲಿ ಕಾಳುಮೆಣಸಿನ ಬಳ್ಳಿದ್ದಾಗ ಅದು ಹಣ್ಣದಾಗಿ ಒಂದೇ ಸಲ ಹಣ್ಣಾಗೋದಿಲ್ಲ, ಅಡಿಯಲ್ಲಿ ಹಣ್ಣಾಗ್ತದೆ, ಹಣ್ಣಾದಾಗಿ ಬೀಳ್ತದೆ. ಅದು ಬಿದ್ದಂಥ ನೇರವಾಗಿ ಮಣ್ಣಿಗೆ ಬಿದ್ದರೆ ಅಥವಾ ಹುಲ್ಲಿಗೆ ಬಿದ್ದರೆ ನಮಗೆ ಸಿಕ್ಕುವುದಿಲ್ಲ. ಇದು ಈ ಶೇಡ್ ನೆಟ್ಟಿನ ಮೇಲೆ ಬಿದ್ದರೆ ಅಥವಾ ವೀಡ್ ನೆಟ್ಟಿನ ಮೇಲೆ ಬಿದ್ದರೆ ನಾವು ಹೆಕ್ಕಳಿಗೆ ಸಿಗ್ತದೆ. ಮತ್ತು ಅಡಿಕೆ ಮರದಿಂದ ಅಡಿಕೆ ಬಿದ್ದದ್ದು ಕೂಡ ಹೆಕ್ಕಳಿಗೆ ಪೂರ್ತಿಯಾಗಿ ಸಿಗ್ತದೆ, ಬೇಗನೆ ಹೆಕ್ಕಿ ಆಗ್ತದೆ. ಈಗ ಒಂದು 500 ಅಡಿಕೆ ಒಬ್ಬ ಹೆಕ್ಕುತ್ತಾನೆ ಅಂತ ಇದ್ದರೆ ಸಾಧಾರಣ 1-1.5 ಗಂಟೆ ಕೆಲಸ ಬೇಕಾದಲ್ಲಿ ಇದು 1/2 ಗಂಟೆಯಲ್ಲಿ ಆಗ್ತದೆ. ಆಮೇಲೆ ನಾವು ಹಾಕಿದಂಥ ಗೊಬ್ಬರವು ಆವಿಯಾಗಿ ಹೋಗುವ ಅಂಶ ಕೂಡ ಕಡಿಮೆ ಆಗ್ತದೆ. ನೀರು ಕೂಡ ಬೇಸಿಗೆಯಲ್ಲಿ ತೇವಾಂಶ ಉಳಿಸಿಕೊಳ್ಳಿಕ್ಕೆ ಒಳ್ಳೆಯದು, ನೀರು ಆವಿಯಾಗುವುದು ಕೂಡ ಕಡಿಮೆ ಆಗ್ತದೆ. ಮತ್ತು ತೋಟದಲ್ಲಿ ಸಿಕ್ಕಿದಂಥ ಹುಲ್ಲು ಮತ್ತು ಸೋಗೆ ಮತ್ತು ಏನಾದರೂ ಕಸಗಡ್ಡಿಗಳಿದ್ದರೆ ಅದನ್ನು ಬುಡಕ್ಕೆ ಹಾಕಿ ಇದರಿಂದ ಮಲ್ಚಿಂಗ್ ಮಾಡಿದರೆ ಅದು ಕೂಡ ಕೊಳೆತು ಅಡಿಕೆ ಮರಕ್ಕೆ ಸಿಗ್ತದೆ. ಎಷ್ಟು ದೀರ್ಘಕಾಲ ಬಾಳಿಕೆ ಬರ್ತದೆ? ಸಾಮಾನ್ಯವಾಗಿ ಒಂದು 5-6 ಬರಬಹುದು ಅಂತ ಅಂದಾಗ. ನಾವು ಈಗ ಪ್ರಾರಂಭವಾಗಿ ಹಾಕಿ ಹೆಚ್ಚು ಸಮಯ ಆಗಲಿಲ್ಲ, ಈಗ ಒಂದು 3 ಹಾಕಿದ್ದೇವೆ. ಏನು ಇಷ್ಟರಿಗೆ ಏನಾಗಲಿಲ್ಲ, ಅಡಿಕೆ ಕೊಯ್ದಾಗ ಗೊನೆಯೇ ಬಿದ್ದರೂ ಅದು ಏನಾಗುವುದಿಲ್ಲ, ಅಡಿಕೆ ಗೊನೆ ಬಿದ್ದರೂ ಏನಾಗುವುದಿಲ್ಲ. ಮತ್ತು ಈಟು ಏನಾದರೂ ನಾವು ಹಾಕುವಾಗ ಒಮ್ಮೆ ತೆಗೆದು ಬದಿಗೆ ಇಟ್ಟು ವಾಪಸ್ ಈಟು ಹಾಕಿದ ನಂತರ ಮತ್ತೆ ಮುಚ್ಚಿಬಿಟ್ರೆ ಆಯಿತು. ಇನ್ನೊಂದು ಪ್ರಮುಖವಾದಂತಹ ವಿಚಾರ, ಬೇರು ಹುಳದ ಒಂದು ಸಮಸ್ಯೆ ಅಡಿಕೆ ಬೆಳೆಯಲ್ಲಿ ಸಾಕಷ್ಟು ಬಾಧಿಸ್ತಾ ಇದೆ ಅಂತ ಹೇಳಿ. ವಿಶೇಷವಾಗಿ ಸುಳ್ಯದ ಸಂಪಾಜೆಯ ಸುತ್ತಮುತ್ತ ಆಗ್ಬೋದು ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲಿ ಬಳ್ಳಾರಿಯಲ್ಲಿಯೂ ಕೂಡ ಇದೆ. ಇದರ ಒಂದು ಸಮರ್ಥ ನಿರ್ವಹಣೆ ಅಂದರೆ ಹೇಗೆ ಮಾಡುವಂತಹದ್ದು, ನಿಮ್ಮ ಒಂದು ಪ್ರಯತ್ನ ಏನು? ಸಿ ಪಿ ಸಿ ಆರ್ ಐ ಕಾಸರಗೋಡಿನವರು ಕೂಡ ನಿಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ಅಂತ ಕೇಳಿದ್ದೀವಿ. ಹೌದು, ಈ ಬೇರೊಳಿದ ಸಮಸ್ಯೆ ಅಂದರೆ ಭಾರಿ ದೊಡ್ಡ ಸಮಸ್ಯೆ, ನಮಗೆ ತುಂಬ ಹೊಡೆತವನ್ನು ಕೊಟ್ಟಿದೆ, ಆರ್ಥಿಕ ಹೊಡೆತವನ್ನು ಕೂಡ ನಾನು ಅನುಭವಿಸಿದೆ. ಸುಮಾರು 15 ವರ್ಷದಿಂದೀಚೆ ಬೇರು ಹೊಡೆ ನಮ್ಮಲ್ಲಿ ಪ್ರಾರಂಭವಾಯಿತು. ಅದಕ್ಕೆ ನನ್ನದೇ ಆದ ರೀತಿಯಲ್ಲಿ ಅಂದರೆ ಬೇರೆ ಬೇರೆ ಔಷಧಿಗಳನ್ನು ಹಾಕಿ ಪಿರೋಡನ ಥಿಮೆಟ್ಟು ಮತ್ತು ಕ್ಲೋರೋಫೈರಿಹೋಸು ಮತ್ತು ಬಾಕ್ಸರು ಹೀಗೆ ಇಂಥದ್ದೇ ಬೇರೆ ಬೇರೆ ಔಷಧಿಗಳನ್ನು ಹಾಕಿದ್ದೇನೆ. ಒಂದು ಸಲ ಕಡಿಮೆ ಆದಾಗ ಕಾಣ್ತದೆ, ಮತ್ತೆ ಪುನಃ ಬರ್ತದೆ. ಹೀಗೆ ಹಾಕಿ ಹಾಕಿ ಎಷ್ಟು ಪ್ರಯತ್ನಪಟ್ಟರು ಕೂಡ ಇದು ಆಗುವುದಿಲ್ಲ ಅಂತೇಳಿ ನನ್ನ ತೋಟದಲ್ಲಿ ಅದಕ್ಕೆ ಈಲ್ಡ್ ಸಾಧಾರಣ ಒಂದು 25% ಕಿಳಿದಿದೆ, 75% ಈಲ್ಡ್ ಕಡಿಮೆ ಆಗಿದೆ, ಮತ್ತು ಕೆಲವು ಮರಗಳೆಲ್ಲ ಸತ್ತೋಗಿದೆ. ಇನ್ನಿದು ಆಗುವಂಥದ್ದಲ್ಲ ಅಂತ ಹೇಳಿ ನಾನು ಅಡಿಕೆ ತೋಟದಲ್ಲಿ ಸಾಗುವಾನಿ ಗಿಡ ಕೂಡ ನಟ್ಟಿದೆ, ಇನ್ನೂ ಆಗುವಂಥದ್ದಲ್ಲ ಇದು ಅಂತ ಅದಾದರೂ ಉಳಿತದೆ ಅಂತೆ. ಕ್ರಮೇಣ ಏನಾಯಿತು ಅಂದರೆ ಸಿ ಪಿ ಸಿ ಆರ್ ಐ ಕಾಸರಗೋಡಿನವರು ಅದಕ್ಕೆ ಒಂದು ಔಷಧಿ ಕೊಡ್ತಾರಂತ ಹೇಳಿ ಗೊತ್ತಾಗಿ ಅವರನ್ನು ಕಾಂಟ್ಯಾಕ್ಟ್ ಆದೆ. ಅಲ್ಲಿ ಡಾಕ್ಟರು ರಾಜ್ಕುಮಾರ್ ಅಂತ ಹೇಳಿ ಅವರು ಮುತುವರ್ಜಿಯಿಂದ ಅದಕ್ಕೆ ಕೆಲಸ ಮಾಡ್ತಾರಂತ ಗೊತ್ತಾಯಿತು. ಹಾಗೆ ಅವರು ವಿನಂತಿಸಿಕೊಂಡಾಗ ಅವರು ಮತ್ತು ಡಾಕ್ಟರ್ ನಾಗರಾಜ್ ಅಂತ ವಿಟ್ಲ ಸಿ ಪಿ ಸಿ ಆರ್ ಐಯವರು ಜೊತೆಯಾಗಿ ನಮ್ಮಲ್ಲಿ ಬಂದು ಈ ಬೇರೆಹುಳವನ್ನೆಲ್ಲ ನೋಡಿ ಇದಕ್ಕೆ ಬಗ್ಗೆ ನಾವು ಒಂದು ವ್ಯವಸ್ಥೆ ಮಾಡ್ತೇವೆ, ಒಂದು ಹತೋಟಿ ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ನಮಗೊಂದು ಸಲಹೆ ಕೊಟ್ಟರು. ಅವರ ಸಲಹೆ ಪ್ರಕಾರ ಒಂದು ಇ ಪಿ ಎನ್ ಅಂತೇಳಿ ಜಂತು ಹುಳ ಅಂತ ಏನು ಹೇಳ್ತಾರೆ, ಅದನ್ನು ನನ್ನ ತೋಟದಲ್ಲಿ ತಂದು ಬಿಡಲಿಕ್ಕೆ ಹೇಳಿದರು. ಅದನ್ನು ಅವರೇ ಒದಗಿಸಿದರು. ಅದಕ್ಕೋಸ್ಕರ 1 ಎಕರೆ ಅಂದರೆ ಸುಮಾರು 500 ಅಡಿಕೆ ಮರಗಳ ಒಂದು ಪ್ಲಾಟನ್ನು ಅವರು ಆಯ್ಕೆ ಮಾಡಿದರು. ಅದು 3 ವರ್ಷಕ್ಕೆ ಅದರ ಪೂರ್ತಿ ನಿರ್ವಹಣೆಯನ್ನು ಅವರೇ ಮಾಡುವಂಥದ್ದು. ಅದಕ್ಕೆ ಬೇಕಾದಂಥ ಇ ಪಿ ಎನ್ ಅವರೇ ಕೊಟ್ಟರು. ಅದಕ್ಕೆ 1 ಟನ್ನಷ್ಟು ವಾರ್ಷಿಕ 1 ಟನ್ನಷ್ಟು ಬೇವಿನ ಹಿಂಡಿ ಕೊಡ್ತಾರೆ. ಆಮೇಲೆ ವಾರ್ಷಿಕವಾಗಿ 22,500 ರೂಪಾಯಿ ಅದರ ನಿರ್ವಹಣಾ ವೆಚ್ಚ ಅಂತೇಳಿ ನಮಗೆ ಕೊಟ್ಟಿದ್ದಾರೆ. ಈಗ 3 ವರ್ಷದಿಂದ ಹೆಚ್ಚಾಗಿ ಅದನ್ನು ಕೊಟ್ಟದರಲ್ಲಿ ಅದು ಸರಿಯಾಗಿ ಅದನ್ನು ನಾನು ಉಪಯೋಗಿಸ್ತಾ ಇದ್ದೇನೆ, ಅವರು ಹೇಳಿದ ರೀತಿಯಲ್ಲೇ ಅದನ್ನು ಕೆಲಸ ಕಾರ್ಯಗಳನ್ನು ಮಾಡ್ತೇನೆ. ಈಗ ಬೇರೆ ನಿರ್ವಹಣೆ ಆಗಿದೆ. ಮೊದಲು 1 ಗೊನೆ 2 ಗೊನೆ ಆಗ್ತಿದ್ದಂಥ ಅಡಿಕೆ ಮರದಲ್ಲಿ ಈಗ ಸ್ವಲ್ಪ ಸುಧಾರಣೆ ಕಾಣ್ತದೆ. ಅಡಿಕೆ ಮರದ ಸೋಗೆಗಳು ಕೂಡ ಸ್ವಲ್ಪ ಚೆನ್ನಾಗಿವೆ, ಮರ ಕೂಡ ಸ್ವಲ್ಪ ಚೆನ್ನಾಗಿದೆ. ಅದು ಒಂದು ಕಡೆಯಿಂದ. ಇನ್ನೊಂದು ಕಡೆಯಿಂದ ನನಗೆ ಆಕಸ್ಮಿಕವಾಗಿ ಈ ಬೇರೆಹುಳದ ಬಾಧೆಗೆ ಅದಕ್ಕೆ ನಿರ್ವಹಣೆಗೆ ಕಾಪರ್ ಸಲ್ಫೇಟ್ ಉಪಯೋಗ ಆಗ್ತದೆ ಅಂತೇಳಿ ನನ್ನ ತಿಳುವಳಿಕೆಗೆ ಬಂತು. ಅದರ ನಂತರ ಈಗ ನಾನು 3 ವರ್ಷದಿಂದಾಗಿ ನನ್ನ 1 ತೋಟಕ್ಕೆ ಸುಮಾರು 2.5 ಎಕರೆ ತೋಟ, ಅದಕ್ಕೆ ಕಾಪರ್ ಸಲ್ಫೇಟನ್ನು ಹಾಕ್ತಾ ಇದ್ದೇನೆ. ಹೇಗೆ ಹಾಕುವಂಥದ್ದು? ಅದು ವರ್ಷದಲ್ಲಿ 2 ಸಲ ಹಾಕ್ತೇನೆ, ಒಮ್ಮೆ ಒಂದು 25 ಗ್ರಾಮ್ಸ್ನಷ್ಟು, ಮತ್ತೊಮ್ಮೆ 15 ಗ್ರಾಮ್ಸ್ನಷ್ಟು ಬುಡಕ್ಕೆ ಸುತ್ತಲೂ ಹಾಕುವಂಥದ್ದು. ಸ್ವಲ್ಪ ಪೌಡರ್ ಮಾಡಿ ಹಾಕ್ತೇವೆ ಅದನ್ನು. ಅದು ತುಂಬ ಪೌಡ್ರು ಮಾಡೋದಿಲ್ಲ, ಹರಳು ರೂಪದಲ್ಲಿ ಅಂದರೆ ನಿಧಾನವಾಗಿ ಸಿಗಬೇಕು ಅಂತೇಳಿ ಹಾಗೆ ಹಾಕ್ತಾ ಇದ್ದೇನೆ. ಅದರಿಂದ ನಂತರ ನನ್ನ ಆ ಪ್ಲಾಟಿನಲ್ಲಿ 90%ರಷ್ಟು ಹತೋಟಿ ಬಂದಿದೆ ಅಂತ ನನಗೆ ಕಾಣ್ತದೆ. ಬೇರು ಹುಳದ ಪ್ರೇರೇಪಣೆಯಿಂದ ನೀವು ತೇಗದ ಗಿಡವನ್ನು ಕೂಡ ಹಾಕುವ ಪ್ರಯತ್ನವನ್ನು ಮಾಡಿದ್ದೀವಿ. ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿಯೇ ಅಥವಾ ಮುಂದಕ್ಕೆ ಇದುವೇ ಒಂದು ಪ್ರಮುಖ ಬೆಳೆಯಾಗಿ ಮಾಡಬಹುದು ಹೇಗೆ ಅಂತ? ತೇಗವನ್ನೇ ಅಡಿಕೆ ತೋಟದ ಅಡಿಕೆ ಆಗುವಂಥ ಸ್ಥಳದಲ್ಲಿ ಅಡಿಕೆಯೇ ಮುಖ್ಯ ಬೆಳೆಯಾಗಿ ಮಾಡಬಹುದು. ತೇಗ ಮಾಡಿದರೆ ಅಡಿಕೆ ಅಷ್ಟು ನಮಗೆ ಲಾಭದಾಯಕ ಅಲ್ಲ. ಆದರೆ ಕೆಲವೊಂದು ಸಲ ಈ ಇದೇ ರೀತಿ ಯಾವುದಾದ್ರೂ ತೊಂದರೆ ಇದು ಪ್ರಾಕೃತಿಕ ವಿಕೋಪದಿಂದಾಗಲಿ ಅಥವಾ ಕ್ರಿಮಿಕೀಟದಿಂದಾಗಲಿ ಯಾವುದೇ ಕಾರಣದಿಂದ ಅಡಿಕೆ ಪೂರ್ತಿ ನಮಗೆ ಹಾಳಾಗಿ ಹೋಯಿತು ಅಥವಾ ಅಡಿಕೆ ಬೆಲೆಯೇ ಇಲ್ಲ, ಅಂಥ ಸಂದರ್ಭದಲ್ಲಿ ನಮ್ಮನ್ನು ಆಧರಿಸಲಿಕ್ಕೆ ತೇಗ ಆಗ್ಬೋದು. ಅದೀಗ ಒಮ್ಮೆ ನಟ್ಟರೆ ಒಂದು 25-30 ವರ್ಷದವರೆಗೆ ಹಾಗೆ ಬಿಟ್ಟರು ಕೂಡ ಆಗ ಮತ್ತೆ ಅದನ್ನು ಕಡಿದುಕೊಳ್ಬೋದು. 30 ವರ್ಷ ಕಡಿದ್ರೆ ನಮಗೆ ಒಂದು ಸ್ವಲ್ಪ ಮರಮಟ್ಟು ಸಿಗ್ಬೋದು, ಆದಾಯ ಸಿಗ್ಬೋದು. ಮತ್ತೆ ಪುನಃ ನಡುವ ಕೆಲಸ ಇಲ್ಲ. ಅದರ ಬುಡದಿಂದ ಚಿಗರಿ ಬಂದದ್ದು ವಾಪಸ್ ಅದರ ಒಂದು 15 ವರ್ಷದಲ್ಲಿ ದೊಡ್ಡ ಮರ ಆಗ್ತದೆ. ಹಾಗಾಗಿ ನಾವು ದೀರ್ಘಕಾಲದ ಯೋಚನೆ ಮಾಡಿದರೆ ಕೆಲವು ತೇಗದ ಗಿಡಗಳನ್ನು ತೋಟದಲ್ಲಿ ನೆಡಬಹುದು, ಅದಕ್ಕೆ ಅಡಿಕೆ ಕೆಲಸ ಕೂಡ ಇಡ್ಬೋದು. ಅಡಿಕೆ ಮತ್ತು ಈ ತೇಗ ಹೊಂದಾಣಿಕೆ ಆಗ್ತದೋ ಅಥವಾ ಒಂದಕ್ಕೊಂದು ಸ್ಪರ್ಧೆ ಆಗ್ತದೆ? ಇಲ್ಲ, ಅದು ಹೊಂದಾಣಿಕೆ ಆಗ್ತದೆ. ನಾನೀಗ ನಟ್ಟದ್ದು 4 ವರ್ಷ ಆಯಿತು, ಅದರಲ್ಲಿ ಏನು ತೊಂದರೆ ಆಗಲಿಲ್ಲ. ಅದು ಕೆಲವು ಸಂದರ್ಭದಲ್ಲಿ ಅಡಿಕೆ ಮರ ತೇಗನವರದ ಎಲೆ ಉದುರುತ್ತದೆ, ಹಾಗಾಗಿ ಹೆಚ್ಚು ಉಪದ್ರ ಇಲ್ಲ. ಎಲೆಯಲ್ಲಿ ಚಿಗುರಿದ್ದ ಸಂದರ್ಭದಲ್ಲಿ ಒಂದು ಸಲ ಅದಕ್ಕೆಲ್ಲರೂ ಸ್ವಲ್ಪ ಕಡಿಬೇಕಾಗ್ತದೆ. ಮತ್ತು ಮರ ಮೇಲೆ ಹೋದ ಮತ್ತೆ ಅದು ಸ್ಟೇಗದ ಎಲೆಗಳು ಗಾತ್ರದಲ್ಲಿ ಚಿಕ್ಕದಾಗ್ತವೆ, ಹಾಗಾಗಿ ತೊಂದರೆ ಆಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಕಸಿ ಕಾಳುಮೆಣಸನ್ನು ಕೂಡ ಸಾಕಷ್ಟು ನೀವು ಅಡಿಕೆ ತೋಟದಲ್ಲಿ ಹಾಕ್ಕೊಂಡಿದ್ದೀರಿ, ಇದರ ಒಂದು ನಿರ್ವಹಣೆ ಆಗ್ಬೋದು ಅಥವಾ ಒಂದು ಅದರೊಂದು ಸೂಕ್ಷ್ಮ ವಿಚಾರಗಳಾಗ್ಬೋದು ಈ ಬಗ್ಗೆ? ಕಸಿ ಕಾಳು ಮೆಣಸು ನಮ್ಮ ರೈತರ ಕೈ ಹಿಡಿತದೆ ಅಂತ ನಮಗೆ ಕಾಣ್ತದೆ. ಯಾಕಂದರೆ ನಾನು ಕಸಿ ಕಾಳು ಮೆಣಸು ನೆಟ್ಟು ಒಂದು 7 ವರ್ಷ ಆಯಿತು. ಸುಮಾರು 1000ಕ್ಕಿಂತ ಮೇಲ್ಪಟ್ಟು ಕಸಿ ಕಾಳು ಮೆಣಸಿನ ಗಿಡ ಇದೆ ನನ್ನಲ್ಲಿ. ಆದರೆ ವಾರ್ಷಿಕ ಪ್ರತಿ ವರ್ಷ ಒಂದು 4-5 ಗಿಡ ಸಾಯ್ತಾ ಇರೋದು, ಹೆಚ್ಚು ಸಾಯುವುದಿಲ್ಲ, ಎಲ್ಲವೂ ಚೆನ್ನಾಗಿದೆ. ಮತ್ತು ಅದರಲ್ಲಿ ಕೆಲವೊಬ್ಬರು ಹೇಳ್ತಾರೆ ಅದರಲ್ಲಿ ಫಸಲು ಕಡಿಮೆ ಅಂತ. ನನ್ನ ಗಮನಕ್ಕೆ ಫಸಲು ಕಡಿಮೆ ಅಂತ ಗಮನಕ್ಕೆ ಬಂದಿಲ್ಲ. ಮತ್ತು ಅದರಲ್ಲಿ ಬುಡದಲ್ಲಿರುವಂಥ ಹಿಪ್ಪಲಿ ಗಿಡ, ಕಾಡಿಪ್ಪಲಿ ಗಿಡ, ಅದನ್ನು ಮಾತ್ರ ಕಡಿತಾ ಇರಬೇಕಾಗ್ತದೆ. ಮತ್ತು ನೀರು ನಮಗೆ ಸ್ವಲ್ಪ ಜಾಸ್ತಿ ಬೇಕು, ತೋಟಕ್ಕೆ ನೀರು ಸ್ವಲ್ಪ ಜಾಸ್ತಿ ಬೇಕು. ಅದು ಸ್ವಲ್ಪ ನೀರು ಕಡಿಮೆ ಆದರೂ ಕೂಡ ಬಾರಿ ಬಿಡ್ತದೆ. ಮತ್ತು ಇನ್ನು ಮಳೆಗಾಲ ಹೋದ ಕೂಡಲೇ 1 ವಾರ ಆಗುವಾಗಲೇ ತೋಟಕ್ಕೆ ನೀರು ಹಾಕಬೇಕು. ಮಳೆಗಾಲ ಹೋಗಿ 1 ವಾರ ಮಳೆ ಇಲ್ಲಂತಾದರೂ ಕೂಡ ನೀರು ಹಾಕಬೇಕು, ಇಲ್ಲದಿದ್ದರೆ ಅದು ಕಸಿ ಕಾಳು ಮೆಣಸಿನ ಬಳ್ಳಿಗೆ ಸ್ವಲ್ಪ ಬಾಧೆ ಕೊಡ್ತದೆ. ಇದರಿಂದಾಗಿ ಅಡಿಕೆಗೆ ಏನು ತೊಂದರೆ ಆಗೋದಿಲ್ಲ? ಬೇಗ ನೀರು ಕೊಟ್ಟದ್ರಿಂದ ಅಡಿಕೆಗೆ ದೊಡ್ಡ ತೊಂದರೆ ಆಗೋದಿಲ್ಲ, ಏನು ತೊಂದರೆ ಆಗೋದಿಲ್ಲ. ಆಮೇಲೆ ಈಗ ಅಡಿಕೆ ಮರಗಳು ಸತ್ತು ಹೋದಂತಹ ಸಂದರ್ಭದಲ್ಲಿ ಅದಕ್ಕೆ ಆಧಾರವಾಗಿ, ಈಗ ನಾವು ಅಡಿಕೆ ಮರವನ್ನು ಆಧಾರವಾಗಿ ಕೊಟ್ಟಂತಹ ಸಂದರ್ಭದಲ್ಲಿ ಎಲ್ಲ ಸತ್ತು ಹೋಗ್ತದೆ ಅಂತ ಇಟ್ಕೊಂಡು, ಆವಾಗ ಅದಕ್ಕೆ ಕೃತಕವಾದಂಥ ಒಂದು ಆಧಾರವನ್ನು ನೀಡುವ ವ್ಯವಸ್ಥೆಯನ್ನು ಕೂಡ ನೀವು ಮಾಡ್ಕೊಂಡಿದ್ರಿ, ಈ ಸಾಹಸದ ಬಗ್ಗೆ ಹೇಳಿ. ನಾನು ಈ ಕಸಿ ಕಾಳು ಮೆಣಸಿನ ಗಿಡ ನಟ್ಟು 3 ವರ್ಷ ಆಗುವಾಗ ಅದು ಇಳಿದು ಪ್ರಾರಂಭವಾಯಿತು. ಫಸಲು ಬರಲಿಕ್ಕೆ ಪ್ರಾರಂಭ ಆದ ವರ್ಷ 1 ವರ್ಷ ಫಸಲು ಕೊಯ್ತೀನಿ ಅಷ್ಟೇ. ಆ ವರ್ಷ ಒಂದು ಬಿರುಗಾಳಿ ಬಂದು ತುಂಬ ಅಡಿಕೆ ಮರ ತಪ್ಪೋಯ್ತು, ಇದು ತುಂಡಾಗಿ ಬಿತ್ತು. ಆ ಅಡಿಕೆ ಮರಗಳಲ್ಲೆಲ್ಲ ಕಸಿ ಕಾಳು ಮೆಣಸು ಬೆಳೆಯಿತು. ಅದು ಮತ್ತೆ ಹೆಚ್ಚಂದರೆ 2 ವರ್ಷ ಬೆಳಿಬೋದು, ಮತ್ತೆ ಅಡಿಕೆ ಮರ ಬಿದ್ದು ಹೋಗ್ತದೆ, ಆಗ ಪೂರ್ತಿ ನಷ್ಟ ಆಗ್ತದೆ ಅಂತೇಳಿ. ಈ ಒಂದು ನಷ್ಟ ಆಗೋದು, ಮತ್ತು ಒಂದು ಬಹಳ ಪ್ರೀತಿಯಿಂದ ಸಾಕಿದಂಥ ಕಸಿ ಕಾಳು ಮೆಣಸಿನ ಬಳ್ಳಿ ಹಾಳಾಗಿ ಹೋಗುವುದನ್ನು ನನಗೆ ಮನಸ್ಸಿಗೆ ಬೇಸರ ಆಯಿತು. ಅದನ್ನು ಹೇಗಾದರೂ ಉಳಿಸಿಕೊಳ್ಬೇಕು ಅಂತೇಳಿ ನಾನು ಅದಕ್ಕೆ ಕರೆಂಟ್ ಕಂಬಗಳನ್ನು, ಅಂದರೆ ಸಿಮೆಂಟ್ ಕಂಬಗಳನ್ನು ಹಾಕಿಸಿದೆ. ಸುಮಾರು ಸಿಮೆಂಟ್ ಕಂಬಗಳನ್ನು ಸರಿಸಿ 20-25 ಫೀಟ್ವರೆಗಿನ ಸೆಕೆಂಡ್ ಹ್ಯಾಂಡ್ ಕಂಬಗಳನ್ನು ಅದಂತದ್ದು ಹಾಕಿಸಿ ಅದಕ್ಕೆ ಈ ಇದನ್ನು ಅಡಿಕೆ ಮರವನ್ನು ಸತ್ತ ಮುರಿದ ಅಡಿಕೆ ಮರವನ್ನು ಕಟ್ಟಿದೆ. ಅದು ಮತ್ತೆ 1-2 ವರ್ಷದಲ್ಲಿ ಕಾಳುಮೆಣಸಿನ ಬಳ್ಳಿ ಈ ಸಿಮೆಂಟ್ ಕಂಬಕ್ಕೆ ಕರೆಂಟ್ ಕಂಬಕ್ಕೆ ಸೆಚ್ಚನ್ನಾಗಿ ಹಿಡ್ಕೊಳ್ತದೆ, ಈಗ ಚೆನ್ನಾಗಿದೆ. ಅದರ ಬಗ್ಗೆ ನನಗೆ ಅಂತಂದರೆ ನಾನು ಹಾಕಿದ ಮತ್ತಿನ ವರ್ಷವೇ ಸುಮಾರು 75 ಕೆಜಿಯಷ್ಟು ಕಾಳುಮೆಣಸು ನನಗೆ ಈ ಕೃತಕವಾಗಿ ಮಾಡಿದ ಇದರಲ್ಲಿ, ಅಂದರೆ ಈ ಕಂಬದಲ್ಲಿ ಇದ್ದ ಮರಗಳಿಂದ ಬಳ್ಳಿಗಳಿಂದ ಸಿಕ್ಕಿದೆ. ಎಷ್ಟು ವರ್ಷದ ಹಾಗೆ ಅದನ್ನು ಮುಂದುವರಿಸ್ಬೋದು? ಅದನ್ನು ಈ ಸಿಮೆಂಟ್ ಕಂಬ ಆದರೆ ಅದು ಎಷ್ಟು ವರ್ಷವೂ ಬರ್ಬೋದು, ಒಂದು 50 ವರ್ಷ ಆಗೋದಿಲ್ಲ. ಬಳ್ಳಿಗೆ ಏನಾಗೋದಿಲ್ಲ, ಅಕಸ್ಮಾತ್ ಬಳ್ಳಿ ಸತ್ತು ಹೋದರೂ ಕೂಡ ಅದಕ್ಕೆ ಬೇರೆ ಬಳ್ಳಿ ನೆಡ್ಬೋದು. ಹಾಗೆ ನಾವು ಕಂಬ ಹಾಕಿದ್ದಲ್ಲಿ ನಮಗೆ ನಷ್ಟ ಏನೂ ಇಲ್ಲ. ನಾವು ಕಂಬ ಹಾಕ್ಲಿಕ್ಕೆ ಏನಾದರೂ ಖರ್ಚು ಮಾಡ್ತೇವೋ ಅದು ನಮಗೆ ಸಿಗ್ತದೆ, ಏನು ಸಿಕ್ಕುವುದಕ್ಕೆ ಏನು ತೊಂದರೆ ಇಲ್ಲ. ಅದಕ್ಕಿಂತ ಹೆಚ್ಚು ನಾವು ಬೆಳೆಸಿದಂಥ ಬಳ್ಳಿಯನ್ನು ಉಳಿಸಿಕೊಂಡಿದ್ದೇವೆ ಅಂತ ಒಂದು ಸಮಾಧಾನವು ನಮಗೆ ಆಗ್ತದೆ. ಹಾಗೆ ಅಡಿಕೆಯ ಬಗ್ಗೆ ಮಾತನಾಡುವಾಗ ಒಂದು ವಿಚಾರವನ್ನು ನಾವು ಪ್ರಸ್ತಾಪ ಮಾಡಬೇಕು, ಈ ಕ್ರಾಸ್ ಪಾಲಿನೇಷನ್ ಅನ್ನುವಂಥದ್ದು. ಇದರಿಂದಾಗಿ ಅಡಿಕೆಯ ಗುಣಮಟ್ಟದಲ್ಲಿ ಹೆಚ್ಚಾಗ್ತದೋ ಅಥವಾ ಕಡಿಮೆ ಆಗ್ತದೋ ಹೇಗೆ? ಈಗ ನಾವು ಇಂಟ್ರೆಸ್ಟ್ ಇರುವಂಥದ್ದು ಕೂಡ ಒಂದು ರೀತಿಯ ಕ್ರಾಸ್ ಪಾಲಿನೇಷನಲ್ಲೇ ಬಂದಿರುವಂಥದ್ದು, ಇದರ ಬಗ್ಗೆ ಹೇಳಿ. ಕ್ರಾಸ್ ಪಾಲಿನೇಷನ್ ಆದರೆ ಗುಣಮಟ್ಟ ಹೆಚ್ಚು ಆಗ್ಬೋದು, ಅಥವಾ ಅದಕ್ಕೆ ಪಾಲಿನೇಷನಿಂದಾಗಿ ಕೆಲವು ಕಳಪೆ ಮಟ್ಟದ ಗುಣಮಟ್ಟದ ಅಡಿಕೆ ಬರಲಿಕ್ಕೆ ಸಾಧ್ಯತೆ ಉಂಟು. ಎಲ್ಲ ಒಂದೇ ರೀತಿ ಬರಲಿಕ್ಕಿಲ್ಲ. ಅದು ಆ ಸಂದರ್ಭದಲ್ಲಿ ಅಥವಾ ಮರಗಳು ಯಾವ ಮರಗಳಿಂದ ಯಾವ ಮರಗಳಿಗೆ ಆಗಿದೆ ಅಂತೇಳಿ ನೋಡಿಕೊಂಡು ಅದರಿಂದಾಗಿ ಒಳ್ಳೆದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಒಳ್ಳೆಯದಂದರೆ ತುಂಬ ಒಳ್ಳೆಯದು ಆಗಲಿಕ್ಕೆ ಸಾಧ್ಯ ಉಂಟು, ಅಥವಾ ಬರೀ ಚಿಕ್ಕ ಅಡಿಕೆ ಅಥವಾ ಬೊಂಡಿ ಜಾಸ್ತಿ ಇರುವ ಅಡಿಕೆ ಅಥವಾ ಒಡಿಯುವಂಥ ಪೂರ್ತಿ ಪಟೋರಾಗುವಂಥ ಅಡಿಕೆ ಇದೆಲ್ಲವೂ ಬರ್ತದೆ. ಅಡಿಕೆಯನ್ನು ಒಣಗಿಸುವುದಕ್ಕೂ ಕೂಡ ಈಗ ಅಕಾಲಿಕವಾಗಿ ಬರುವಂಥ ಒಂದು ಮಳೆಯನ್ನು ತಪ್ಪಿಸುವುದಕ್ಕೆ ಪ್ಲಾಸ್ಟಿಕ್ ಶೀಟನ್ನು ಹಾಕಿಸಿ ಅದರಲ್ಲಿ ಒಣಗಿಸುವಂಥ ಒಂದು ಪ್ರಯತ್ನ ಕೂಡ ನಡೀತಾ ಇದೆ. ಹೌದು, ಇದರ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಂಥದ್ದು ಹೇಗೆ ಅಡಿಕೆಯ ಗುಣಮಟ್ಟವನ್ನು ಅಂತ? ಅದು ಈ ಅಂತ ಹಾಗೆ ಮಾಡಿದಂಥ ಗೂಡಿನಲ್ಲಿ ಒಂದನೇದಾಗಿ ಅದರ ಹೊರಗೆ ನೀರಾವಿ ಹೋಗಲಿಕ್ಕೆ ವ್ಯವಸ್ಥೆ ಬೇಕು. ಸಂಜೆ ಆದ ಕೂಡಲೇ ನೀರಾವಿ ವಾಪಸ್ ಅಡಿಕೆ ಮೇಲೆ ಬೀಳಬಾರ್ದು, ಅದಕ್ಕೆ ಎಕ್ಸಾಸ್ಟ್ ಬೇಕು. ಹಾಗಿದ್ದರೆ ಮಾತ್ರ ಸರಿಯಾದ ಅಡಿಕೆ ಆಗ್ತದೆ, ಇಲ್ಲದ್ರೆ ಅದು ಸ್ವಲ್ಪ ಗುಣಮಟ್ಟ ಕಡಿಮೆ ಆಗ್ತದೆ, ಸ್ವಲ್ಪ ಕಪ್ಪು ಬಣ್ಣ ಬರ್ತದೆ, ಮತ್ತು ಅಡಿಕೆಯನ್ನು ಮಗುಚ್ತಾ ಇರಬೇಕು. ಹಾಗಿದ್ರೆ ಅಡಿಕೆ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಬರ್ತದೆ, ಬೇಗನೆ ಒಣಗಿಸ್ಬೋದು. ಬೇರೆ ಗಮನಿಸ್ಬೋದು. ಬೇರೆ ಬೇರೆ ಹಣ್ಣಿನ ಗಿಡವನ್ನು ಕೂಡ ನೆಡುವಂಥ ಒಂದು ಪ್ರಯತ್ನವನ್ನು ನೀವು ಮಾಡಿದ್ರಿ, ಈ ಬಗ್ಗೆ ಹೇಳಿ. ಹಣ್ಣಿನ ಗಿಡಗಳನ್ನು ನಾವು ಅಂದರೆ ಕೇವಲ ಮಾರಾಟ ಮಾಡುವ ದೃಷ್ಟಿಯಿಂದ ಮಾತ್ರ ನಾನು ಮಾಡಲಿಲ್ಲ. ಅಂದರೆ ಅಡಿಕೆ, ತೆಂಗು ಮತ್ತು ಕಾಳುಮೆಣಸು, ಕೊಕ್ಕೋ ಇದೆಲ್ಲವೂ ನಾವು ಮಾರಾಟ ಮಾಡುವಂಥ ವಸ್ತುಗಳು. ನಾವು ಉಪಯೋಗಿಸುವುದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತೆಂಗು ಮಾತ್ರ, ಅಡಿಕೆಯನ್ನು ಉಪಯೋಗಿಸುವುದೇ ಇಲ್ಲ. ಹಾಗಿರುವ ನಾವೇ ಉಪಯೋಗಿಸುವಂಥದ್ದು ವಸ್ತುಗಳನ್ನು ಮಾಡಬೇಕು. ಪೇಟೆಯಿಂದ ತರುವಂಥ ಹಣ್ಣುಗಳನ್ನು ಅವಲಂಬನೆ ಕಡಿಮೆ ಮಾಡಬೇಕು ಅಂತ ಹೇಳಿ, ಮತ್ತು ನಾವು ನಮ್ಮ ಕೃಷಿ ಭೂಮಿಯಲ್ಲಿ ಬೇರೆ ಬೇರೆ ರೀತಿಯ ಹಣ್ಣುಗಳನ್ನು ಬೆಳೆಸಿದರೆ ನಮಗೂ ಪ್ರಯೋಜನ, ಹಕ್ಕಿಗಳಿಗೂ ಪ್ರಯೋಜನ. ಇದಕ್ಕೆಲ್ಲ ಆಲೋಚನೆ ಮಾಡಿಕೊಂಡು ನಾನು ಹಣ್ಣಿನ ಗಿಡಗಳನ್ನು ನೆಟ್ಟಿದ್ದೇನೆ. ಸ್ವಲ್ಪ ಹೇಳಿ ಅದರ ಬಗ್ಗೆ. ನಮ್ಮಲ್ಲಿ ಸುಮಾರು ಒಂದು 50 ಜಾತಿಯ ಹಣ್ಣಿನ ಗಿಡಗಳು ಇರ್ಬೋದು. ಹೆಸರಲ್ಲಿ ಹೇಳಿಕೊಂಡು ದೊಡ್ಡ ಪಟ್ಟಿ ಉಂಟು. ಕೆಲವೇ ನಮ್ಮಲ್ಲಿ ರಂಬೂಟಾನ್ ಇದೆ, ಮತ್ತು ಬಟರ್ ಫ್ರೂಟ್ ಇದೆ, ಮತ್ತು ಬಟರ್ ಪೀನಟ್ ಇದೆ, ಮಿಲ್ಕ್ ಫ್ರೂಟ್ ಇದೆ, ಮತ್ತು ಸೀತಾಫಲ ಇದೆ, ಮತ್ತು ರಾಮಫಲ, ಮತ್ತು ಹನುಮಂತ ಫಲ, ಮತ್ತು ಹಲಸಿನಲ್ಲಿ ಸಾಕಷ್ಟು ತಳಿ. ಹಲಸಿನಲ್ಲಿ ಒಂದು 40-50 ತಳಿ ಇದೆ. ಹಾಗೆ ಅದು ಹಲಸಿನಲ್ಲಿ ಭಾಳ ಆಸಕ್ತಿಯಿಂದ ಮಾಡಿದ್ದೇನೆ. ಆದರೆ ಸ್ವಲ್ಪ ಜಿಗುಪ್ಸೆ ಬಂದಿದೆ. ಕೆಲವೊಂದು ಹಲಸಿನ ತಳಿಗಳು ನಮ್ಮಲ್ಲಿ ಬದುಕುವುದಿಲ್ಲ. ಒಂದು ವೇಳೆ ಒಂದು 4-5 ವರ್ಷ ನಾವು ಅದನ್ನು ಭಾರಿ ಜಾಗೃತಿಯಲ್ಲಿ ಸಾಕಿದರೂ ಕೂಡ ಮಳೆ ಜಾಸ್ತಿ ಆದರೆ ಸತ್ತು ಹೋಗ್ತದೆ. ಅದಕ್ಕೆ ಮತ್ತೆ ಟೆಂಪರರಿನ ಹಾಗೆ ಒಂದು ಕಾಂಡಕ್ಕೆ ಒಂದು ಹುಳ ಬೀಳುತ್ತದೆ. ಹೀಗಾಗಿ ಒಂದು 25 ಹಲಸಿನ ಗಿಡ ಸತ್ತೋಯ್ತು. ಒಳ್ಳೊಳ್ಳೆ ಜಾತಿಯ ಹಲಸಿನ ಗಿಡ ಅಂತ ನಷ್ಟ ಅಂತ ಸತ್ತೋಯ್ತು. ಹಾಗಾಗಿ ಘಟ್ಟದ ಮೇಲಿದ್ದು ಆ ಬಯಲು ಪ್ರದೇಶದ ಅದು ನಮ್ಮಲ್ಲಿಗೆ ಆಗುವುದಿಲ್ಲ ಅಂತೇಳಿ ನನಗೆ ಕಾಣ್ತದೆ. ಇಲ್ಲಿಯ ವಾತಾವರಣಕ್ಕೆ ಒಗ್ಗಿಕೊಳ್ಳೋದಿಲ್ಲ, ಇಲ್ಲಿಯ ವಾತಾವರಣಕ್ಕೆ ಆಗುವುದಿಲ್ಲ, ಮತ್ತು ಅಷ್ಟು ಹೇಳಿಕೊಳ್ಳುವಂಥ ರುಚಿಯೂ ಇಲ್ಲ. ಅಲ್ಲಿ ನಮ್ಮ ಇಲ್ಲಿದ್ದೇ ಕೆಲವು ವೆರೈಟಿಗಳು ಒಳ್ಳೆ ರುಚಿಯ ಹಲಸಿನಗಳು ಇಲ್ಲಿ ಅಷ್ಟು ಸಿಹಿಯದ್ದು ನಮಗೆ ಘಟ್ಟದಿಂದ ಬಂದಾಗ ಅದು ಆ ಗಿಡಗಳಲ್ಲಿ ಬರುವುದಿಲ್ಲ. ಹಾಗಾಗಿ ನಮ್ಮ ಊರಿನಲ್ಲಿ ನಾವು ನಮ್ಮ ಊರಿನಲ್ಲಿ ಸುತ್ತಮುತ್ತ ಆಸುಪಾಸಿನಲ್ಲಿ ಸ್ವಲ್ಪ ಆಯ್ಕೆ ಮಾಡಿ ಒಳ್ಳೆ ತಳಿಗಳನ್ನು ಬೆಳೆಸಿದರೆ ಅದು ಒಳ್ಳೆಯದು ಅಂತ ಆ ನಿರ್ಧಾರಕ್ಕೆ ಬಂದಿದ್ದೇನೆ. ಈಗ ಬೇರೆ ಬೇರೆ ರೀತಿಯಲ್ಲಿ ನೀರಾವರಿ ವ್ಯವಸ್ಥೆಯನ್ನು ಕೂಡ ಮಾಡುವವರು ಇದ್ದಾರೆ. ಈಗ ಸ್ಪ್ರಿಂಕ್ಲರ್ ಹಾಕುವಂಥದ್ದು ಇರ್ಬೋದು, ಡ್ರಿಪ್ ಅಥವಾ ಹನಿ ನೀರಾವರಿ ಇರ್ಬೋದು. ನೀವು ಯಾವುದನ್ನು ಅಳವಡಿಸ್ಕೊಂಡಿದ್ರಿ, ಹಾಗೂ ಏನೇನು ಸಮಸ್ಯೆಗಳು, ಏನೇನು ನಿರ್ವಹಣೆ ಕ್ರಮಗಳು? ನಾನು ನನ್ನ ಇಡೀ ತೋಟಕ್ಕೆ ಹನಿ ನೀರಾವರಿಯನ್ನು ಮಾಡಿದ್ದೇನೆ, ಮತ್ತು ಸ್ವಲ್ಪ ಭಾಗಕ್ಕೆ ಡ್ರಿಪ್ಪನ್ನು ಮಾಡಿದ್ದೇನೆ. ಯಾಕಂದರೆ ಡ್ರಿಪ್ಪಿನಲ್ಲಿ ಒಟ್ಟಿಗೆ ಗೊಬ್ಬರ ಕೂಡ ಕೊಡಬಹುದು ಅಂತ ಹೇಳುವ ಉದ್ದೇಶದಿಂದ ಸ್ವಲ್ಪ ಡ್ರಿಪ್ ನೀರಲ್ಲಿ ಈಗ ಈ ವರ್ಷ ಮಾಡಿದ್ದೇನೆ ಅಷ್ಟೇ. ಪೂರ್ತಿ ತೋಟಕ್ಕೆ ಹನಿ ನೀರಾವರಿ ಇದೆ. ಸ್ಪ್ರಿಂಕ್ಲರ್ ಇದೆ, ತುಂತುರು ನೀರಾಯಿತು. ಡ್ರಿಪ್ ಅಂದರೆ ಅದು ತುಂತುರು ನೀರಾವರಿ ಇಡೀ ತೋಟಕ್ಕೆ, ಪೂರ್ತಿ ತೋಟಕ್ಕೆ ಇದೆ. ಹಾಗೆ ಹನಿ ನೀರಾವರಿ ಸ್ವಲ್ಪ ಮಟ್ಟಿಗೆ ಈ ವರ್ಷ ಮಾಡಿದ್ದೇನೆ ಅಷ್ಟೇ. ಅದರೊಟ್ಟಿಗೆ ಸ್ವಲ್ಪ ಗೊಬ್ಬರ ಕೊಡಬೇಕು ಅಂತ ಹೇಳಿ ಆಲೋಚನೆಯಲ್ಲಿ ಮಾಡಿದ್ದೇನೆ. ಅದನ್ನ ಪ್ರಾರಂಭ ಮಾಡಬೇಕಷ್ಟೇ ಗೊಬ್ಬರ ಕೊಡಲಿಕ್ಕೆ. ಕೃಷಿಯಲ್ಲಿ ಯಾಂತ್ರೀಕರಣ ಇಂದಿನ ಅವಶ್ಯಕತೆ ಅಂತ ಹೇಳ್ತೀವಿ. ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಕೃಷಿ ಪರಿಸರದಲ್ಲಿ ಇದನ್ನು ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಯ್ತಾ? ನಾನು ಕಳೆಗಿಡಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಕಳೆ ಕೊಚ್ಚುವ ಮಿಷನ್ ತರಿಸಿ ಅದರಲ್ಲಿ ಮಾಡ್ತಿದ್ದೆ. ಅಡಿಕೆ ಕೊಯ್ಲು ಮಾಡುವಂಥದ್ದು ಬೇರೆದಕ್ಕೆಲ್ಲ ಅಡಿಕೆ ಕೊಯ್ಲು ಈಗ ಲೋಟಿಯಲ್ಲೇ ಕೊಯ್ಯುತ್ತದೆ. ಮತ್ತು ಔಷಧಿ ಸ್ಪ್ರೇ ಮಾಡುವಾಗ ಸ್ವಲ್ಪ ಏರಿಯಲ್ ಟೈಪಿನ ಉದ್ದದ ಲೋಟಿಗಳನ್ನು ಮಾಡಿ ಅದರಲ್ಲಿ ಪವರ್ ಸ್ಪ್ರೇಯರ್ ಉಪಯೋಗಿಸಿದ್ದೆ. ಮತ್ತು ರೆಡ್ ಬಿ ಕಂಪನಿಯವರದ್ದು ಎರಡು ಏರಿಯಲ್ನ ಹೇಳುವಂಥ ಲೋಟಿಗಳಿವೆ, ಅದನ್ನೆಲ್ಲ ಉಪಯೋಗಿಸಿಕೊಂಡು ಸ್ವಲ್ಪ ಅದನ್ನು ನಿರ್ವಹಣೆ ಮಾಡ್ತೇನೆ. ಈಗ ಕೃಷಿಯಲ್ಲಿ ಮಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹದ್ದು, ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ನಿರಂತರವಾಗಿ ಕಾಪಾಡಿಕೊಳ್ಳುವಂಥದ್ದು ಕೂಡ ಮುಖ್ಯವಾಗ್ತದೆ. ರಾಸಾಯನಿಕ ಗೊಬ್ಬರ ಒಂದನ್ನೇ ಹಾಕ್ತಾ ಹೋದರೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ, ವರ್ಷದಿಂದ ವರ್ಷಕ್ಕೆ ಬರಡಾಗ್ತದೆ ಅಂತ ಹೇಳ್ತಾರೆ. ಸಮರ್ಥ ನಿರ್ವಹಣೆ ಅಂದರೆ ಹೇಗೆ? ರಾಸಾಯನಿಕ ಗೊಬ್ಬರ ಅನಿವಾರ್ಯವಾದರೆ ಮಾತ್ರ ಹಾಕಬೇಕು. ಈಗ ಏನಾಗಿದೆ ಅಂದರೆ ಅನಿವಾರ್ಯ ಆಗಿದೆ. ಅಂದರೆ ಸಾವಯವ ಗೊಬ್ಬರ ಸಾಕಷ್ಟು ಹಾಕಲಿಕ್ಕೆ ನಮ್ಮಲ್ಲಿ ಇಲ್ಲ, ನಾವು ಹೊರಗಿಂದ ತರಬೇಕಾಗ್ತದೆ. ತಂದಾಗ ಕಳಪೆ ಗುಣಮಟ್ಟದ್ದೇ ಜಾಸ್ತಿ ಬರುವಂಥದ್ದು, ಸರಿಯಾದ ಗುಣಮಟ್ಟದ ಸಾವಯವ ಗೊಬ್ಬರ ನಮಗೆ ಸಿಗುವುದಿಲ್ಲ. ಮತ್ತು ಕೆಲವು ಒಳಸುರಿಗಳು ಅದನ್ನು ನಾವು ಯೋಚನೆ ಮಾಡಿಕೊಂಡು ಹಾಕಬೇಕಾಗ್ತದೆ. ಉದಾಹರಣೆಗೆ ಬೇವಿನ ಹಿಂಡಿ, ಹರಳಿಂಡಿ, ಮತ್ತು ನೆಲಗಡಲೆ ಹಿಂಡಿ, ಮತ್ತು ಬೂದಿ, ಇದನ್ನೆಲ್ಲ ನಾವು ಹೊರಗಿಂದ ತರುವುದಿದ್ದರೆ ನಾವು ಹೋಗಿ ನೋಡಿ ಅದು ಎಲ್ಲಿ ನಮಗೆ ಸಿಗ್ತದೆ, ಎಲ್ಲಿ ಎಲ್ಲಿ ಉತ್ಪಾದನೆ ಆಗ್ತದೆ ಅಲ್ಲಿ ಹೋಗಿ ನೋಡಿ ನಾವು ತಂದರೆ ನಮಗೆ ಸ್ವಲ್ಪ ನಷ್ಟ ಕಡಿಮೆ ಆಗ್ಬೋದು, ನಮ್ಮ ತೋಟಕ್ಕೆ ಸರಿಯಾದ ವಸ್ತು ಬೀಳ್ಬೋದು. ಮತ್ತು ರಾಸಾಯನಿಕ ಗೊಬ್ಬರ ಅದರ ಬಗ್ಗೆ ಫ್ಯಾಕ್ಟ್ರಿಯವರು ಏನು ಮಾಡ್ತಾರೆ, ಅದಕ್ಕೆ ಏನು ಹಾಕ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಕೆಲವೊಮ್ಮೆ ರಾಸಾಯನಿಕ ಗೊಬ್ಬರದಲ್ಲಿ ಕೂಡ ಕಳಪೆ ಉಂಟದ್ದು ಬರ್ತದೆ, ಬರೇ ಡುಪ್ಲಿಕೇಟ್ ಬರುವಂಥದ್ದು ಉಂಟು. ಕೀಟನಾಶಕದಲ್ಲಿಯೂ ಹಾಗೆ ನಮಗೆ ಅದು ತಿಂದು ನೋಡಲಿಕ್ಕೆ ಆಗುವುದಿಲ್ಲ, ನಾವು ಹಾಕಿದರೆ ಅದು ಏನು ಪ್ರಯೋಜನ ಇಲ್ಲ ಅಂತ ಆಗುತ್ತೆ. ಈಗ ಉದಾಹರಣೆಗೆ ಫಿರಡಾನು, ಬಾಳೆಗೆ ಫಿರಡಾನು ಎಷ್ಟು ಸಲ ಹಾಕಿದ್ರೂ ಮುಂಡು ತಿರಿ ಆಗ್ತಾನೇ ಇರ್ತದೆ. ನಾನು ಕಂಡುಕೊಂಡದಂದರೆ ಅದು ಫಿರೋಡಿನ ಗುಣಮಟ್ಟ ಸರಿ ಇಲ್ಲದೆ ಅಂತ ಕಾಣಿಸ್ತದೆ. ಇಲ್ಲಾಂದರೆ ಫಿರೋಡನ್ ಹಾಕಿದಾಗ ಮೊದಲಿಗೆ ಸುಮಾರು ಒಂದು 10-20 ವರ್ಷ ಮೊದಲು ಫಿರೋಡನ್ನು ಒಂದು ಸಲ ಹಾಕಿದರೆ ಸಾಕು, ಮತ್ತು ಬಾಳೆಗೆ ಅಷ್ಟು ರೋಗ ಬರ್ತಿರಲಿಲ್ಲ, ಒಂದು ಎರಡು ಗೊನೆ ಕಡಿಬೋದಿತ್ತು. ಈಗ ಅಂತೇಳಿ ಒಂದು ಬಾಳೆಯನ್ನು ನಟ್ಟರೆ 4 ಸಲ ಫಿರೋಡನ್ನು ಹಾಕಿದ್ರು ಕೂಡ ಕೆಲವೊಮ್ಮೆ ಮುಂಡು ತಿರಿ ಆಗ್ತದೆ. ವಿಷದಲ್ಲೂ ಕಲಬೆರಕೆ ನಮಗೆ ಅದನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಯತ್ನವನ್ನು ಪರೀಕ್ಷಿಸಿದ ಹೇಗೆ, ವಿಷವನ್ನು ಹೇಗೆ ಪರೀಕ್ಷಿಸಿದ್ರು ಹಾಗೆ. ಸುಣ್ಣದ ಬಳಕೆ ಬಗ್ಗೆ ಹೇಗೆ? ಸುಣ್ಣ ಒಂದು ನೀರಾವರಿ ಜಾಸ್ತಿ ಇರುವ ತೋಟಕ್ಕೆ ಸುಣ್ಣ ಬೇಕಾಗ್ತದೆ. ನಾವು ನೀರು ಜಾಸ್ತಿ ಹಾಕಿದಾಗ ಅಥವಾ ಮಳೆ ಜಾಸ್ತಿ ಬಂದಾಗ ಅಂತ ಹುಳಿ ಮಣ್ಣಿಗೆ ಸ್ವಲ್ಪ ಸುಣ್ಣ ಹಾಕಬೇಕಾಗ್ತದೆ. ಅದರೊಟ್ಟಿಗೆ ನಾವು ತೋಟಕ್ಕೆ ನೀರು ಜಾಸ್ತಿ ಹಾಕಿದರೆ, ವಾರಕ್ಕೆ 2-3 ಸಲ ಎರಡು ಮೂರು ಗಂಟೆ ನೀರು ಹಾಕಿದರೆ ಆಗ ಸುಣ್ಣವನ್ನು ಕೊಡಲೇಬೇಕು. ಗೊಬ್ಬರ ಕೂಡ ಜಾಸ್ತಿ ಕೊಡಬೇಕು. ಪ್ರತಿಯೊಂದು ನಾವು ಕೊಡುವಂಥ ಪ್ರತಿಯೊಂದು ಗೊಬ್ಬರವನ್ನು ಕೂಡ ಜಾಸ್ತಿ ಕೊಡಬೇಕು. ಅದಕ್ಕೆ ನೀರಾವರಿಯನ್ನು ಹದವರಿತ ಮಾಡಬೇಕು. ಈಗ ನಿಜವಾಗ ಅದಕ್ಕೆ ಎಷ್ಟು ಬೇಕು ಅದು ಅಷ್ಟೇ ಪ್ರಮಾಣ ನೀರು ಕೊಡಬೇಕು. ಇಲ್ಲಾದರೆ ನಾವು ಸುಮ್ಮನೆ ಗೊಬ್ಬರ ಜಾಸ್ತಿ ಕೊಡಬೇಕು, ಸುಣ್ಣ ಕೊಡಬೇಕು, ಹಾಗೆ ನಷ್ಟ ನಾವು ಅನುಭವಿಸಬೇಕಾಗ್ತದೆ. ಅದರೊಟ್ಟಿಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮಲ್ಲಿ ಒಂದು ವಿಶೇಷ ತಳಿಯ ಒಂದು ಅಡಿಕೆ ಈಗ ಇದೆ. ಆ ಅಡಿಕೆ 1,000 ಅಡಿಕೆಗೆ 15 kg ಅಡಿತಾಗ್ತದೆ. 1,000 ಅಡಿಕೆಗೆ ಸುರಿದ ಅಡಿಕೆ 15 kg ಆಗ್ತದೆ. ಸಾಮಾನ್ಯವಾಗಿ 65-70 ಅಡಿಕೆಗೆ 1 kg ಬರ್ತದೆ. ಸಾಧಾರಣ 15 g ತೂಗ್ತದೆ. ಮತ್ತು ವಿಶೇಷ ಅಂದರೆ 25 ದಿವಸದಲ್ಲಿ ಒಣಗ್ತದೆ. 25 ದಿವಸ ಚೆನ್ನಾಗಿ ಒಣಗಿ 2 ವರ್ಷ ಡಬಲ್ ಚೋಲು ಬೇಕಾದರೂ ಇಡ್ಬೋದು. ಅದು ಸುಲಿಲಿಕ್ಕೆ 10 ದಿವಸದಲ್ಲೇ ಬರ್ತದೆ. ಚೆನ್ನಾಗಿ ಸುಲಿಲಿಕ್ಕೆ ಸಿಪ್ಪೆ ತುಂಬ ಚೆಡು, ಅದು ಸುಲಿಲಿಕ್ಕೆ ತುಂಬ ಸುಲಭ. ಅದು ವಿಶೇಷ ಅಂದರೆ 4-5 ದಿವಸ ಅದನ್ನು ಸ್ವಲ್ಪ ಕೊಳೆಯಿಸಿ ಮತ್ತು ಒಣಗಿಸಿದರೆ ಯಾವುದೇ ಯಂತ್ರ ಬೇಡ, ಕೈಯಲ್ಲೇ ಸುಲಿಲಿಕ್ಕೆ ಬರ್ತದೆ. ಮತ್ತು ಕೋಕದ ಪ್ರಮಾಣ ತುಂಬ ಕಡಿಮೆ, 1% ಹೆಚ್ಚು ಕೋಕ ಪಟೋರ ಅದರಲ್ಲಿ ಬರುವುದಿಲ್ಲ. ಹೀಗೆ ಹಾಗೆ ಅದೊಂದು ವಿಶೇಷವಾದ ಅಡಿಕೆ, ತುಂಬ ತೂಕವೂ ಇದೆ. ಅದು ಈಗ ಸರಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಅದು ಮಾರುಕಟ್ಟೆಗೆ ಬಂದರೆ ಈ ಅಡಿಕೆ ಕೃಷಿಯಲ್ಲಿ ಒಂದು ಕ್ರಾಂತಿಯೇ ಆಗಬಹುದು ಅಂತ ನನ್ನ ಆಲೋಚನೆ, ನನ್ನ ಅನಿಸಿಕೆ. ಪೇಟೆಂಟ್ಗಾಗಿ ಅರ್ಜಿ ಹಾಕಿದ್ರಿ ಅಂತ ಹೇಳಿ. ಹಾಂ, ಅದಕ್ಕೊಂದು ನಾನು ಪೇಟೆಂಟಿಗೆ ಬಗ್ಗೆ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಬಹಳ ಸಂತೋಷ ಕತ್ರಿಬೈಲು ವೆಂಕಟೇಶ್ವರ ಶರ್ಮಾ ಅವರೇ. ಅಡಿಕೆ ಕೃಷಿಯನ್ನು ಭಾಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ರಿ, ಜೊತೆಗೆ ಒಂದು ವೈಜ್ಞಾನಿಕ ದೃಷ್ಟಿಕೋನವನ್ನು ಇಟ್ಟುಕೊಂಡು ಅಡಿಕೆ ಕೃಷಿಯನ್ನು ಮಾಡ್ತಾ ಇದ್ರಿ. ಹಾಗೆ ಅಡಿಕೆಯಿಂದ ಉತ್ತಮ ಫಸಲನ್ನು ಪಡಿಬೇಕಿದ್ರೆ ಬಿತ್ತನೆ ಬೀಜದ ಒಂದು ಪ್ರಾಮುಖ್ಯತೆ ಏನು, ಈ ಎಲ್ಲ ವಿಚಾರದ ಬಗ್ಗೆ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ವಿವಿಧ ಅಡಿಕೆ ತಳಿಗಳ ಕೃಷಿ ಅನುಭವದ ಕುರಿತು ಈಶ್ವರಮಂಗಲದ ಕತ್ರಿಬೈಲು ವೆಂಕಟೇಶ್ವರ ಶರ್ಮಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇದೊಂದು ಪ್ರಕಟಣೆ. ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇವರ ವತಿಯಿಂದ ಪರಿಶಿಷ್ಟ ಪಂಗಡದ ಉಪಯೋಜನೆಯ ಅಡಿಯಲ್ಲಿ ಗೇರುಕಸಿ ಗಿಡಗಳನ್ನು ವಿತರಿಸಲಾಗುವುದು. ಆಸಕ್ತ ಪರಿಶಿಷ್ಟ ಪಂಗಡದ ವರ್ಗದವರು ಅರ್ಜಿಯನ್ನು ಗೇರು ಸಂಶೋಧನಾ ನಿರ್ದೇಶನಾಲಯದಿಂದ ಪಡೆದು ದಿನಾಂಕ 17/8/2022 ಒಳಗೆ ಭರ್ತಿ ಮಾಡಿ ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿ, ಆರ್ಟಿಸಿಯ ಜೆರಾಕ್ಸ್ ಪ್ರತಿಗಳೊಂದಿಗೆ ಈಗ ಹೇಳುವ ವಿಳಾಸಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು. ವಿಳಾಸ: ಪರಿಶಿಷ್ಟ ಪಂಗಡದ ಉಪಯೋಜನೆಯ ಉಸ್ತುವಾರಿ ಅಧಿಕಾರಿ, ಗೇರು ಸಂಶೋಧನಾ ನಿರ್ದೇಶನಾಲಯ, ಮೊಟ್ಟೆತಡ್ಕ ದರ್ಬೆ ಅಂಚೆ, ಪುತ್ತೂರು, ದಕ್ಷಿಣ ಕನ್ನಡ, 5-7-4-2-0-2. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9-9-5-4-3-9-4-0-4. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9-9-5-4-3-9-4-0-4. ಪ್ರಕಟಣೆ ಕೇಳಿದಿರಿ.